ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ಎಲ್ರಿಗೂ ನಮಸ್ಕಾರ, ನಾನು ಮಲ್ಲಿಕಾರ್ಜುನ್. ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ತಜ್ಞನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಡಾಕ್ಟರ್ ದೇವರಾಜ್ TN, ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಆಹಾರ ಮತ್ತು ಪೋಷಕಾಂಶಗಳ ವಿಚಾರವಾಗಿ ಭತ್ತದ ಬೇಸಾಯದಲ್ಲಿ ವಿವಿಧ ಪದ್ಧತಿಗಳು ಮತ್ತು ನೀರಿನ ನಿರ್ವಹಣೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸುತ್ತೇನೆ. ಬರುವ ಮಂಗಳವಾರ ಅಂದರೆ 5/8/2025 ಅಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದೇನೆ. ಸಮಯ 6:50-7:30. ಇವರೊಂದಿಗೆ ನೇರವಾಗಿ ಕರೆ ಮಾಡಲು 0828227282 ಮತ್ತು 0828227283 ಹಾಗೂ ವಾಟ್ಸ್ಆಪ್ ಸಂಖ್ಯೆ 9481572600 ಈ ಸಂಖ್ಯೆಗೆ ಕರೆ ಅಥವಾ ವಾಟ್ಸ್ಆಪ್ ಮಾಡಬಹುದು. ಸರಿ, ಒಂದು ವಿಷಯ ಹೇಳಿ. ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturicotton.com ಭೇಟಿ ನೀಡಿ. ರೈತ ಬಾಂಧವರೇ, ಇದೀಗ ಕೇಳಿ, ಇದೇ ಶನಿವಾರ ನಡೆದ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 20ನೇ ಕಂತು ಬಿಡುಗಡೆಯ ಸಮಾರಂಭ ಐಸಿಎಆರ್ನ ಕೆವಿಕೆ ನವಲೇಶ್ ಶಿವಮೊಗ್ಗ, ಕೆವಿಕೆ ಮೂಡಿಗೆರೆ ಮತ್ತು ಐಸಿಎಆರ್ನ ತರಳಬಾಳು ಕೆವಿಕೆ ದಾವಣಗೆರೆ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮಗಳ ಬಾನುಲಿ ವರದಿ. ಆಕಾಶವಾಣಿ ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕೇಳುಗರೇ, ದಿನಾಂಕ 2/8/2025 ಅಂದರೆ ಶನಿವಾರದಂದು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಅನುದಾನದ ಅಡಿಯಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 20ನೇ ಕಂತು ಬಿಡುಗಡೆಯ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ. ಕಷ್ಟದೊಳನ್ನ ಬದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ, ಸೃಷ್ಟಿ ನಿಯಮದೊಳಗವನೇ ಭೋಗಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಭಾರತ ಕೃಷಿ ಪ್ರಧಾನ ರಾಷ್ಟ್ರ. ಭಾರತದ ಅತಿ ದೊಡ್ಡ ಉದ್ಯಮ ಕೃಷಿ. ಕೃಷಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದರೂ ಕೃಷಿಯನ್ನೇ ಜೀವನಾಧಾರವಾಗಿಸಿಕೊಂಡ ದೊಡ್ಡ ಗುಂಪೆ ಇದೆ. ಇದೇ ಕೃಷಿ ವಲಯದಲ್ಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಕೈಗೊಂಡ ಹಲವು ಮಾರ್ಗದರ್ಶನದಿಂದ ಕ್ರಾಂತಿಕಾರಿ ಬದಲಾವಣೆಗಳು ಆಗ್ತಾ ಇದೆ. ಪಾರಂಪರಿಕ ಕೃಷಿಗೆ ಆಧುನೀಕರಣ ಮತ್ತು ಡಿಜಿಟಲೀಕರಣ ಟಚ್ ನೀಡಲಾಗುತ್ತಿದೆ. ಅನ್ನದಾತರಿಗೆ ಪ್ರೋತ್ಸಾಹ ನೀಡಲು 10 ಯೋಜನೆಗಳನ್ನು ಕೂಡ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇದೆ. ದೇಶದ ಬೆನ್ನೆಲುಬಾಗಿನಿಂದ ರೈತರಿಗೆ ಹಲವು ಯೋಜನೆ ಜಾರಿಗೆ ಬಂದಿದೆ. ಕೃಷಿ ಇಲ್ಲದೆ ಹಳ್ಳಿಯ ಕಲ್ಪನೆ ಕೂಡ ಅಸಾಧ್ಯ ಅಂತಾನೆ ಹೇಳಬಹುದು. ಹಳ್ಳಿಯ ಶಕ್ತಿಯೇ ದೇಶದ ಆರ್ಥಿಕತೆಗೆ ಸೋಪಾನ. ಹಳ್ಳಿಯ ರೈತ ಶಕ್ತಿವಂತನಾಗಿ ಸದೃಢನಾಗಿದ್ದಾಗ ಮಾತ್ರ ದೇಶ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗತ್ತೆ. ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನ ಅಭಿವೃದ್ಧಿಯಾಗತ್ತೆ. ಹಿಂದಿನ ಕೃಷಿಗೂ ಇಂದಿನ ಕೃಷಿಗೂ ಅಜಗಜಾಂತರ ವ್ಯತ್ಯಾಸವನ್ನು ನಾವು ನೋಡಬಹುದು. ಕಾಲಕ್ಕೆ ತಕ್ಕಂತೆ ಬದಲಾಗುವ ಕೃಷಿಯಲ್ಲಿ 10 ಬದಲಾವಣೆ ಆಗ್ತಾ ಇದೆ. ಈ ಬದಲಾದ ಸನ್ನಿವೇಶದಲ್ಲಿ ರೈತರಿಗೆ ಬೆನ್ನೆಲುಬಾಗಿ ನಿಂತಿದೆ ಕೇಂದ್ರ ಸರ್ಕಾರ. ಕೃಷಿ ಕ್ರಾಂತಿಯಿಂದ ಅನ್ನದಾತನಿಗೆ ಶಕ್ತಿ ತುಂಬಲು ಹಲವು ಯೋಜನೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಪಿಎಂ ಕಿಸಾನ್ ಈ ಯೋಜನೆಯಡಿ 20ನೇ ಕಂತನ್ನು ಪ್ರಧಾನಿ ನರೇಂದ್ರ ಮೋದಿ ಶನಿವಾರ ವಾರಣಾಸಿಯಲ್ಲಿ ಬಿಡುಗಡೆ ಮಾಡಿದರು. ಈ ಕಂತಿನಡಿ 20,500 ಕೋಟಿ ರೂಪಾಯಿ ನಗದು ನೇರವಾಗಿ 9.7 ರೈತರ ಖಾತೆಗೆ ವರ್ಗಾವಣೆಯಾಗಿದೆ. ಯೋಜನೆಯಡಿ ವರ್ಷಕ್ಕೆ ಒಟ್ಟು 6,000 ರೂಪಾಯಿ ಹಣ ರೈತರಿಗೆ 3 ಕಂತಿನಲ್ಲಿ ದೊರಕುತ್ತದೆ. ಪ್ರತಿ ಕಂತಿನಲ್ಲಿ 2,000 ರೂಪಾಯಿ ನೀಡಲಾಗುತ್ತದೆ. ಇದುವರೆಗೆ ಯೋಜನೆಯಡಿ 3.77 ಲಕ್ಷ ಕೋಟಿ ರೂಪಾಯಿ ನಗದು ರೈತರಿಗೆ ಹಂಚಿಕೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದರು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕ ನೆರವು ನೀಡಲಾಗ್ತಾ ಇದೆ. ಈ ಯೋಜನೆ ಅಡಿಯಲ್ಲಿ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ 3 ಕಂತುಗಳಲ್ಲಿ ನೀಡಲಾಗುತ್ತಿದೆ. ಇದರಿಂದ ಸಣ್ಣ ಮತ್ತು ಅತಿ ಸಣ್ಣ ರೈತರು ತಮ್ಮ ಕೃಷಿ ಚಟುವಟಿಕೆ ಮುಂದುವರೆಸಿ ಆರ್ಥಿಕ ಸಂಕಷ್ಟದಿಂದ ಪಾರಾಗಬಹುದು. ಪ್ರತಿ 4 ತಿಂಗಳುಗಳಿಗೆ ರೈತರಿಗೆ ಖಾತೆಗೆ 2,000 ರೂಪಾಯಿ ನೇರವಾಗಿ ಜಮಾ ಆಗುತ್ತೆ. ರೈತರು ತಮ್ಮ ಹತ್ತಿರದ ಕೃಷಿ ಇಲಾಖೆಯ ಕಚೇರಿಯಲ್ಲೂ ಕೂಡ ಹೆಸರು ನೋಂದಾಯಿಸಿಕೊಳ್ಳಬಹುದು. ಈ ಯೋಜನೆ ಕೇಂದ್ರ ಸರ್ಕಾರದ ಕೃಷಿ ಪ್ರೋತ್ಸಾಹ ಯೋಜನೆ ಕೂಡ ಆಗಿದೆ ಹಾಗೂ 100% ಅನುದಾನ ಒದಗಿಸ್ತಾ ಇದೆ. ದೇಶದ ಎಲ್ಲ ಭೂ ಹಿಡುವಳಿ ರೈತ ಕುಟುಂಬದವರು ಇದರಲ್ಲಿ ಭಾಗವಹಿಸಬಹುದು. ಕೃಷಿ ಚಟುವಟಿಕೆಗೆ ಹಣಕಾಸಿನ ನೆರವು ನೀಡಿ ರೈತರ ಆರ್ಥಿಕ ಸ್ಥಿತಿ ಸುಧಾರಿಸುವ ಈ ಯೋಜನೆ ಹಲವು ರೈತರನ್ನ ಸಾಲದ ಸುಳಿಯಲ್ಲಿ ಸಿಲುಕದ ಹಾಗೆ ಮಾಡ್ತಾ ಇದೆ. ರೈತರು pmkisan.gov.in ವೆಬ್ಸೈಟ್ ಅನ್ನು ನೋಡಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದು. ರೈತರ ಆರ್ಥಿಕ ಸ್ಥಿತಿ ಮೇಲೆತ್ತಲು ಇರುವ ಈ ಯೋಜನೆ ರೈತನ ಆಶಾಕಿರಣವಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಜೊತೆಗೆ ನಾಗರಿಕರಾದ ನಮ್ಮ ಮೇಲೆಯೂ ಜವಾಬ್ದಾರಿಗಳಿವೆ. ಭಾರತವು ಜಗತ್ತಿನ 3ನೇ ಅತಿದೊಡ್ಡ ಆರ್ಥಿಕತೆಯಾಗಬೇಕೆಂದರೆ ರಾಷ್ಟ್ರೀಯ ಹಿತಾಸಕ್ತಿಗಾಗಿ ಕೆಲಸ ಮಾಡಬೇಕು ಮತ್ತು ಜನರಲ್ಲಿ ಸ್ವದೇಶಿ ಮನೋಭಾವವನ್ನು ಜಾಗೃತಗೊಳಿಸಬೇಕು. ಪ್ರತಿಯೊಂದು ವಸ್ತುವನ್ನು ಖರೀದಿಸುವಾಗಲೂ ಇದರ ತಯಾರಿಯಲ್ಲಿ ಭಾರತೀಯರ ಶ್ರಮವಿದೆಯೇ ಎಂಬುದನ್ನು ನೋಡಬೇಕು. ಅಂತೆಯೇ ನಮ್ಮ ಅಂಗಡಿ ಮಾರುಕಟ್ಟೆಗಳಲ್ಲಿ ಸ್ವದೇಶಿ ಸರಕುಗಳನ್ನು ಮಾತ್ರ ಮಾರುವ ಪ್ರತಿಜ್ಞೆ ಮಾಡೋಣ. ಭಾರತದಲ್ಲಿ ತಯಾರಿಸಿದ ಸರಕುಗಳನ್ನು ಪ್ರಚಾರ ಮಾಡುವುದು ನಿಜವಾದ ದೇಶ ಸೇವೆಯಾಗಿದೆ ಎಂದು ಕೇಂದ್ರ ಕೃಷಿ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳಿದರು. ಸಬ್ ಜೀತೆ ಕೀಟ ಪತಂಗೆ ಭೀ ಜೀತೆ ಪಶು ಪಕ್ಷಿ ಭೀ ಜೀತೆ ಅಪನೆ ಲಿಯೆ ಜಿಯೆ ತೋ ಕ್ಯಾ ಜಿಯೆ ತೋ ಜೀ ಹೈ ಸಿರ್ಫ ಅಪನೇ ದೇಶ್ ಕೆ ಲಿಯೆ ದೇಶ್ ಕೆ ಲಿಯೆ ಜೀನಾ ಗಣಮಾನ್ಯ ಪ್ರಧಾನ ಮಂತ್ರಿ ಜೀ ನೇ ಹಮೇ ಸಿಖಾಯಾ ಹೈ ಕಲ್ ಉನ್ಹೋನೇ ಅಪೀಲ್ ಕಿ ಕಿ ಹಮ್ ಅಪನೇ ಘರ್ ಮೇ ಲಗ್ನೆ ವಾಲಾ ಹರ್ ಸಾಮಾನ್ ಕೋಯಿ ಭೀ ವಸ್ತು ಜಿಸ್ಕಿ ಹಮಾರೇ ಘರ್ ಪರ್ ಜರೂರತ್ ಹೈ ಆವಶ್ಯಕತಾ ಹೈ ವೋ ಅಪನೇ ದೇಶ್ ಮೇ ಬನಿ ಹುಯಿ ಹೀ ಖರೀದೇ और भाइयों, जो अपने गांव में बनती हो, अपने पास के शहर में बनती हो, अपने जिले में बनती हो, अपने प्रदेश में बनती हो, अपने देश में बनती हो, भारतीय अर्थव्यवस्था तेजी से बढ़ रही है। आज हम चौथे स्थान पर है, जल्दी तीसरे स्थान पर पहुंच जाएंगे। और 144 करोड़ का ये देश कितना बड़ा बाजार है। अगर हम सब ख्याल लें कि हमारे देश में बनी चीजें ही खरीदेंगे और उन्हीं का उपयोग करेंगे, हमारे किसान हो, हमारे छोटे छोटे निर्माता हो, सेल्फ हेल्प ग्रुप हो, आसपास सामान बनाने वाले भाई और बहन हो, उनकी आमदनी बढ़ेगी। और उनकी आमदनी बढ़ेगी तो हमारी अर्थव्यवस्था मजबूत होगी। हमारा पैसा विदेश में क्यों जाए, वो हमारे बच्चों को ही रोजगार दे। मैं भी देश के लिए जीऊंगा, आप भी देश के लिए जियो, मतलब देश में बना सामान ही खरीदो। धन्यवाद। ದಿನಾಂಕ 2/8/2025 ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ 20ನೇ ಕಂತು ಬಿಡುಗಡೆಯ ಉದ್ಘಾಟನಾ ಸಮಾರಂಭ ಗೌರವಾನ್ವಿತ್ವ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಸಮ್ಮುಖದಲ್ಲಿ ವಾರಣಾಸಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ನೇರ ಪ್ರಸಾರ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ನವುಲೆ ಇರುವಕ್ಕಿಯ ICARನ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ, ICARನ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ಚಿಕ್ಕಮಗಳೂರು ಜಿಲ್ಲೆ ಮತ್ತು ICARನ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಯಿತು. ICAR ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗದ ವರದಿ. PMKY 20ನೇ ಕಂತಿನ ಬಿಡುಗಡೆಯ ನೇರ ಪ್ರಸಾರದ ಜೊತೆಗೆ ಕೃಷಿಯಲ್ಲಿ ಡ್ರೋನ್ ಬಳಕೆ ಕುರಿತು ಕಿಸಾನ್ ಗೋಷ್ಠಿ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಇದರ ಜೊತೆಗೆ 15 ದಿನಗಳ ಉದ್ಯಮಶೀಲತೆ ಕುರಿತ ಸರ್ಟಿಫಿಕೇಟ್ ಕೋರ್ಸ್ ಬೇಕರಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿ ಆರಂಭಿಸಲಾಯಿತು. ಸುಮಾರು 200ಕ್ಕಿಂತ ಹೆಚ್ಚು ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಕೃಷಿ ವಿಶ್ವವಿದ್ಯಾಲಯ ಶಿವಮೊಗ್ಗದ ಕುಲಪತಿಗಳಾದ ಡಾ ಆರ್ಸಿ ಜಗದೀಶ್ ಚಾಲನೆ ನೀಡಿದರು. ಡಾ ಬಿಸಿ ಹನುಮಂತಸ್ವಾಮಿ, ಸಹಾಯಕ ನಿರ್ದೇಶಕರು ವಿಸ್ತರಣೆ ಅಧ್ಯಕ್ಷತೆ ವಹಿಸಿದರು. ಡಾ ಸಿ ಸುನೀಲ್, ಹಿರಿಯ ವಿಜ್ಞಾನಿ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದ ಮುಖ್ಯಸ್ಥರು, ಶ್ರೀ ರಮೇಶ್, ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರು, ಶ್ರೀ ಹನುಮಂತಪ್ಪ ಪಿ, ವಿಭಾಗೀಯ ವ್ಯವಸ್ಥಾಪಕರು, ಲೀಡ್ ಬ್ಯಾಂಕ್ ಶಿವಮೊಗ್ಗ ಕಾಂತೇಶ್ ಅಂಬಿಗೇರ್, ನಿರ್ದೇಶಕರು ರೂಡ್ಶೆಟ್ಟಿ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗದ ವಿಜ್ಞಾನಿಗಳ ತಂಡ ಕೂಡ ಉಪಸ್ಥಿತಿಯಲ್ಲಿದ್ದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಿವಮೊಗ್ಗ ಜಿಲ್ಲೆ ಮತ್ತೋಡು ಗ್ರಾಮದ ರೈತ ಮಹಿಳೆ ಸುಶೀಲಮ್ಮನವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಅದರಿಂದ ರೈತರಿಗೆ ಏನಪ್ಪ ಅಂತಂದ್ರೆ ರಸಗೊಬ್ಬರ, ಬೀಜ, ಬಿತ್ತನೆಗೆ, ಆಮೇಲೆ ಬೆಳೆಗೆ ಔಷಧಿಗಳು ಎಲ್ಲವನ್ನು ತೆಗೆದುಕೊಳ್ಳಲು ರೈತರಿಗೆ ಆರ್ಥಿಕ ಸ್ವಲ್ಪ ಮುಕ್ಕಟ್ಟು ಕಡಿಮೆ ಇರೋದ್ರಿಂದ ಇದರಿಂದ ಉಪಯೋಗ ಆಗಲಿ ಅಂತ ಹೇಳಿ ಪ್ರಧಾನಮಂತ್ರಿಗಳು ಇಂದು ಮತ್ತೆ ಪುನಃ ಕಂತಿನ ರೂಪದಲ್ಲಿ 6,000 ಹಣವನ್ನ ಇಂದು ಬಿಡುಗಡೆ ಮಾಡಿದ್ದಾರೆ. ಪ್ರತಿಯೊಬ್ಬರು ಈ ಹಣವನ್ನ ಕೃಷಿ ಉತ್ಪನ್ನಕ್ಕೆ ಮತ್ತು ಔಷಧಿ ರಸಗೊಬ್ಬರಗಳ ತೆಗೆದುಕೊಂಡು ಅದಕ್ಕೆ ಉಪಯೋಗಿಸ್ಕೊಳ್ಳಿ, ಬೇರೆ ಯಾವುದೇ ವಿಧವಾದ ಉಪಯೋಗಿಸ್ಕೊಬೇಡಿ. ಇಷ್ಟೇ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. PMKY ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಈ ಕುರಿತು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಹಾಗೂ ಕೃಷಿರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ. ಇವತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಕರ್ನಾಟಕ ರಾಜ್ಯದಲ್ಲಿ ಭಾರತ ಸರ್ಕಾರದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ದಿನಾಂಕ 1/12/2018 ಅನ್ವಯವಾಗುವಂತೆ ಫೆಬ್ರವರಿ 2019 ಅನುಷ್ಠಾನಗೊಳಿಸಲಾಗುತ್ತಿದೆ. ಸಾಗುವಳಿ ಭೂಮಿ ಹೊಂದಿರುವ 1/2/2019 ಸ್ವಾಧೀನದಲ್ಲಿರುವ ಭೂ ದಾಖಲೆಯಲ್ಲಿ ಹೆಸರಿರುವ ಎಲ್ಲಾ ಅರ್ಹ ರೈತ ಕುಟುಂಬಕ್ಕೆ, ಅಂದರೆ ಒಂದು ಕುಟುಂಬ ಎಂದರೆ ಗಂಡ, ಹೆಂಡತಿ ಮತ್ತು ಅಪ್ರಾಪ್ತ ಮಕ್ಕಳು, ಕೃಷಿ ಚಟುವಟಿಕೆಯಲ್ಲಿ ಉತ್ತಮ ಪರಿಕರಗಳನ್ನು ಬಳಸಿ ಬೆಳೆಗಳ ಆರೋಗ್ಯ ನಿರ್ವಹಣೆ ಹಾಗೂ ಹೆಚ್ಚಿನ ಇಳುವರಿ ಪಡೆದು ನಿರೀಕ್ಷಿತ ಆದಾಯ ಗಳಿಸಲು ನೆರವಾಗಲು ವಾರ್ಷಿಕ ರೂಪಾಯಿ 6,000 ಆರ್ಥಿಕ ನೆರವನ್ನ ನೀಡಲಾಗುತ್ತಿದೆ. ಸದರಿ ಅನುದಾನವನ್ನು ರೂಪಾಯಿ 2,000 ಮೂರು ಕಂತುಗಳಲ್ಲಿ 4 ತಿಂಗಳಿಗೊಮ್ಮೆ ನೀಡಲಾಗುವುದು. PM ಕಿಸಾನ್ ಕರ್ನಾಟಕ ಸರ್ಕಾರ. ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಯೋಜನೆಯ ಎಲ್ಲ ಅರ್ಹ ರೈತರಿಗೆ ದಿನಾಂಕ 14/8/2019 ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ ₹4,000 ಆರ್ಥಿಕ ನೆರವನ್ನ ಎರಡು ಕಂತುಗಳಲ್ಲಿ ಪಿಎಂ ಕಿಸಾನ್ ಕರ್ನಾಟಕ ಯೋಜನೆಯಡಿ ಆರ್ಥಿಕ ನೆರವು ವರ್ಗಾವಣೆಯಾಗಿರುತ್ತದೆ. ಆದರೆ 2023-24 ಸಾಲಿನ ಪರಿಷ್ಕೃತ ಆಯವ್ಯಯದಲ್ಲಿ ರಾಜ್ಯ ಸರ್ಕಾರವು ಪಿಎಂ ಕಿಸಾನ್ ಕರ್ನಾಟಕ ಯೋಜನೆಯಡಿ ಅನುದಾನ ನಿಗದಿಪಡಿಸಿರುವುದಿಲ್ಲ. ಅರ್ಹತೆ ಸಾಗುವಳಿ ಭೂಮಿ ಹೊಂದಿರುವ ಎಲ್ಲ ಅರ್ಹ ರೈತ ಕುಟುಂಬಗಳು ವಾರ್ಷಿಕ ₹6,000 ಆರ್ಥಿಕ ನೆರವು, ತಲಾ ₹2,000 ಮೂರು ಕಂತುಗಳು 4 ತಿಂಗಳಿಗೊಮ್ಮೆ ನೀಡಲಾಗುವುದು. ಇನ್ನು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ತೊಡಗಿಕೊಳ್ಳಲು ಯಾರೆಲ್ಲ ಅನರ್ಹತೆ ಹೊಂದಿದ್ದಾರೆ ಎಂದರೆ, ಭೂಮಿ ಹೊಂದಿರುವ ಸಂಘ ಅಥವಾ ಸಂಸ್ಥೆಗಳು, ಮಾಜಿ ಮತ್ತು ಹಾಲಿ ಸಾಂವಿಧಾನಿಕ ಹುದ್ದೆಗಳಲ್ಲಿ ಕುಟುಂಬ ಸದಸ್ಯರು, ಮಾಜಿ ಮತ್ತು ಹಾಲಿ ಸಚಿವರು, ರಾಜ್ಯ ಸಚಿವರು, ರಾಜ್ಯ ವಿಧಾನಸಭೆ, ವಿಧಾನ ಪರಿಷತ್ತಿನ ಸದಸ್ಯರು, ವಿಧಾನ ಪರಿಷತ್ತಿನ ಸದಸ್ಯರು, ನಗರಸಭೆ ಅಧ್ಯಕ್ಷರು, ಪುರಸಭೆ ಅಧ್ಯಕ್ಷರು, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು, ಕುಟುಂಬ ಸದಸ್ಯರು, ನಿವೃತ್ತಿ ಹಾಲಿ ಸೇವೆಯಲ್ಲಿರುವ ಕೇಂದ್ರ ರಾಜ್ಯ ಸರ್ಕಾರಗಳ ಸಚಿವಾಲಯ ಕಚೇರಿ, ಇಲಾಖೆ, ಕ್ಷೇತ್ರ ಕಚೇರಿಗಳು, ಕೇಂದ್ರ ರಾಜ್ಯ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು, ಅಂಗಸಂಸ್ಥೆಗಳು, ಸ್ವಾಯತ್ತ ಸಂಸ್ಥೆಗಳು, ಅಧಿಕಾರಿಗಳು ಹಾಗೂ ನೌಕರರು, ಸ್ಥಳೀಯ ಸಂಸ್ಥೆಗಳ ಖಾಯಂ ನೌಕರರು, ಗ್ರೂಪ್ ಡಿ 4ನೇ ವರ್ಗ, ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಹೊರತುಪಡಿಸಿ ಕುಟುಂಬ ಸದಸ್ಯರು ₹10,000 ಅಥವಾ ಹೆಚ್ಚಿನ ಮೊತ್ತ ಪಡೆಯುತ್ತಿರುವ ವಯೋ ನಿವೃತ್ತ ಪಿಂಚಣಿದಾರರು, ಗ್ರೂಪ್ ಡಿ 4ನೇ ವರ್ಗ, ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಹೊರತುಪಡಿಸಿ ಕುಟುಂಬ ಸದಸ್ಯರು ಕಳೆದ ಸಾಲಿನಲ್ಲಿ ಆದಾಯ ತೆರಿಗೆ ಪಾವತಿದಾರರಾಗಿದ್ದಲ್ಲಿ ಅನರ್ಹರಾಗಿರುತ್ತಾರೆ. ಆದರೆ ದಿನಾಂಕ 25/10/2023 ಹೊಸ ಮಾರ್ಗಸೂಚಿ ಅನ್ವಯ ಕನಿಷ್ಠ 3 ವರ್ಷಗಳು ಆದಾಯ ತೆರಿಗೆ ಪಾವತಿದಾರರಿದ್ದರೆ, 2 ವರ್ಷ ಸತತವಾಗಿ ಆದಾಯ ತೆರಿಗೆ ಪಾವತಿ ಮಾಡಿದರೆ ಯೋಜನೆಯಲ್ಲಿ ತೊಡಗಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ವೈದ್ಯ, ಅಭಿಯಂತರ, ವಕೀಲ, ಲೆಕ್ಕ ಪರಿಶೋಧಕರು, ವಾಸ್ತುಶಿಲ್ಪದಂತಹ ವೃತ್ತಿಪರರು ಮತ್ತು ವೃತ್ತಿಪರ ಸಂಸ್ಥೆಯಲ್ಲಿ ನೋಂದಾಯಿತ ಸದರಿ ವೃತ್ತಿಯನ್ನು ಕೈಗೊಳ್ಳುತ್ತಿರುವವರು ಇದರಲ್ಲಿ ಸೇರಿಕೊಳ್ಳಲು ಆಗುವುದಿಲ್ಲ. ರಾಜ್ಯದ ರೈತರ ಇ ಕೆವೈಸಿ ಪ್ರಗತಿಗಾಗಿ ಕೈಗೊಂಡಿರುವ ಕ್ರಮಗಳೆಂದರೆ, ಎಲ್ಲಾ ಜಿಲ್ಲೆಗಳಲ್ಲಿ ಗ್ರಾಮ ಮಟ್ಟದಲ್ಲಿ ಅಭಿಯಾನ ಕಾರ್ಯಕ್ರಮಗಳಲ್ಲಿ ಆಂದೋಲನ ರೂಪದಲ್ಲಿ ರೈತರಿಗೆ ಇ ಕೆವೈಸಿ ಮಾಡಿಸಲು ಕ್ರಮ ವಹಿಸಲಾಗಿದೆ. ಪಿಎಂ ಕಿಸಾನ್ ಯೋಜನೆಯಡಿ ಇ ಕೆವೈಸಿ ಪ್ರಕ್ರಿಯೆ ಪೂರ್ಣಗೊಳಿಸಲು ಇಲಾಖೆಯ ಸಿಬ್ಬಂದಿ ಅಥವಾ ಅಧಿಕಾರಿಗಳೊಂದಿಗೆ ಹಾಗೂ ಕೃಷಿ ಸಖಿಯವರನ್ನು ತೊಡಗಿಸಿಕೊಳ್ಳಲಾಗಿದೆ. ಹೆಚ್ಚಿನ ಪ್ರಚಾರಕ್ಕಾಗಿ ಸ್ಥಳೀಯ ದಿನಪತ್ರಿಕೆಗಳಲ್ಲಿ, ದೂರದರ್ಶನ ಹಾಗೂ ಆಕಾಶವಾಣಿ ಮಾಧ್ಯಮಗಳಲ್ಲಿ ರೈತರಿಗೆ ಇ ಕೆವೈಸಿ ಮಾಡಿಸಲು ಮಾಹಿತಿ ನೀಡಲಾಗುತ್ತದೆ. ಇ ಕೆವೈಸಿ ಮಾಡಿಸಲು ಬಾಕಿ ಇರುವ ಫಲಾನುಭವಿಗಳ ಪಟ್ಟಿಯನ್ನು ಗ್ರಾಮಗಳಲ್ಲಿ ಪ್ರದರ್ಶಿಸಲು ಕ್ರಮ ವಹಿಸಲಾಗಿರುತ್ತದೆ. ರೈತರ ಮೊಬೈಲ್ಗಳಿಗೆ ಗ್ರೂಪ್ ಕಾಲ್, ಎಸ್ಎಂಎಸ್ ಮೂಲಕ ಇ ಕೆವೈಸಿ ಮಾಡಿಸಲು ಮಾಹಿತಿ ನೀಡಲಾಗುತ್ತದೆ. ಹೆಚ್ಚಿನ ಪ್ರಚಾರಕ್ಕಾಗಿ ಸಂಚಾರಿ ಸಸ್ಯ ಚಿಕಿತ್ಸಾ ವಾಹನಗಳಲ್ಲಿ ಗ್ರಾಮಗಳಿಗೆ ಸಿಬ್ಬಂದಿ ಖುದ್ದಾಗಿ ಭೇಟಿ ನೀಡಿ ರೈತರಿಗೆ ಇ ಕೆವೈಸಿ ಮಾಡಿಸಲು ಮಾಹಿತಿ ನೀಡಲಾಗಿರುತ್ತದೆ. ಸಿಎಸ್ಸಿ ಕೇಂದ್ರಗಳ ನೋಡಲ್ ಅಧಿಕಾರಿಗಳ ಸಹಯೋಗದೊಂದಿಗೆ ಇ ಕೆವೈಸಿ ಬಾಕಿ ಇರುವ ರೈತರನ್ನು ಮಾಡಿಸಲು ಕ್ರಮ ವಹಿಸಲು ತಿಳಿಸಲಾಗಿರುತ್ತದೆ. ಐಪಿಪಿಪಿ ಅಧಿಕಾರಿಗಳಿಗೆ ರೈತರ ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಜೋಡಣೆಯಾಗದಿರುವ ರೈತರ ಮಾಹಿತಿಯನ್ನು ಬಲ್ಕ್ ಎಸ್ಎಂಎಸ್ ಮೂಲಕ ಇಡಲಾಗಿರುತ್ತದೆ. ಜಿಲ್ಲಾಧಿಕಾರಿಗಳಿಗೆ ರೈತರಿಗೆ ಇ ಕೆವೈಸಿ ಮಾಡಿಸಲು ಕೃಷಿ ಇಲಾಖೆಯ ಜೊತೆಗೆ ಕಂದಾಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳಿಗೆ ವಿಶೇಷ ಸೂಚನೆ ನೀಡುವಂತೆ ಮನವಿ ಮಾಡಲಾಗಿದೆ. ಇ ಕೆವೈಸಿ ಪ್ರಕ್ರಿಯೆಯಲ್ಲಿ ನಾನ್ ಟ್ರೇಸಬಲ್ ಅಥವಾ ಮರಣ ಹೊಂದಿರುವ ಫಲಾನುಭವಿಗಳು ಕಂಡು ಬಂದಲ್ಲಿ ಇಂತಹ ಫಲಾನುಭವಿಗಳ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮ ಲೆಕ್ಕಾಧಿಕಾರಿಗಳ ಸಹಯೋಗದೊಂದಿಗೆ ಮಹಜರ್ ಅಂದರೆ ಡೆತ್ ರಿಪೋರ್ಟ್ ವರದಿ ಮಾಡಲು ತಿಳಿಸಲಾಗಿದೆ. ಇದುವರೆಗೂ ಪಿಎಂ ಕೆವೈ ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ ಈ ಕುರಿತು ಮಾಹಿತಿಯನ್ನು ನೀಡಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಹಾಗೂ ಕೃಷಿ ರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ ಎಸ್ಎಂ ಸುಧಾಕರ್ ಅವರು. ಇನ್ನು ಐಸಿಆರ್ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ಚಿಕ್ಕಮಗಳೂರು ಜಿಲ್ಲೆ ಇಲ್ಲಿನ ವರದಿ. ಪಿಎಂ ಕೆವೈ ಯೋಜನೆಯ 20ನೇ ಕಂತಿನ ಬಿಡುಗಡೆ ಸಮಾರಂಭದ ವಾರಣಾಸಿಯಿಂದ ನೇರ ಪ್ರಸಾರದಲ್ಲಿ ಐಸಿಎಆರ್ನ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ಚಿಕ್ಕಮಗಳೂರು ಜಿಲ್ಲೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥರಾದ ಡಾ ಕೃಷ್ಣಮೂರ್ತಿ ಎಟಿ, ಮತ್ತು ಕೇಂದ್ರದ ವಿಜ್ಞಾನಿಗಳು ಭಾಗವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಮೂಡಿಗೆರೆ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮದ 161ಕ್ಕಿಂತ ಹೆಚ್ಚು ರೈತ ಬಾಂಧವರು ಭಾಗವಹಿಸಿ ಕಾರ್ಯಕ್ರಮದ ಲಾಭ ಪಡೆದುಕೊಂಡರು. ಇದೇ ರೀತಿ ICARನ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ಜಿಲ್ಲೆಯಲ್ಲಿ ಕೂಡ ಹಮ್ಮಿಕೊಳ್ಳಲಾಯಿತು. ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ದೇವರಾಜ್ ಟಿಎನ್ ಮತ್ತು ವಿಜ್ಞಾನಿಗಳ ತಂಡ ಸಕ್ರಿಯವಾಗಿ ಭಾಗವಹಿಸಿ ನೆರೆದ ರೈತ ಬಾಂಧವರಿಗಾಗಿ ಚಿಕ್ಕ ವಸ್ತು ಪ್ರದರ್ಶನ ಕೂಡ ಹಮ್ಮಿಕೊಂಡಿದ್ದರು. ಮತ್ತು ಈ ಕಾರ್ಯಕ್ರಮದಲ್ಲಿ ಸುಮಾರು 170ಕ್ಕಿಂತ ಹೆಚ್ಚು ರೈತ ಬಾಂಧವರು ಭಾಗವಹಿಸಿ ಪ್ರಧಾನಮಂತ್ರಿಗಳ ನೇರ ಪ್ರಸಾರದ ಲಾಭ ಪಡೆದುಕೊಂಡರು. ಈ ಕಾರ್ಯಕ್ರಮ ಭದ್ರಾವತಿ ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾಯಿತು. ವರದಿ ಪ್ರಸ್ತುತಿ ಮತ್ತು ನಿರ್ಮಾಣ ಡಾಕ್ಟರ್ ಸುಧಾಕರ್ ಎಸ್ಎಂ, ಸಮಗ್ರ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಶ್ರೀ ಎಸ್ಆರ್ ಭಟ್, ಸಹಾಯ ಶಬಾನಾ ಬಾನು. ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಇದುವರೆಗೂ ಶನಿವಾರ ನಡೆದ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 20ನೇ ಕಂತು ಬಿಡುಗಡೆಯ ಸಮಾರಂಭ ಐಸಿಎಆರ್ನ ಕೆವಿಕೆ ನವಿಲೆ ಶಿವಮೊಗ್ಗ, ಕೆವಿಕೆ ಮೂಡಿಗೆರೆ ಮತ್ತು ಐಸಿಎಆರ್ನ ತರಳಬಾಳು, ಕೆವಿಕೆ ದಾವಣಗೆರೆ ಜಿಲ್ಲೆಯಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದ ಬಾನುಲಿ ವರದಿ ಕೇಳಿದ್ರಿ. ವರದಿ ಪ್ರಸ್ತುತಿ ಮತ್ತು ನಿರ್ಮಾಣ ಡಾಕ್ಟರ್ ಎಸ್ಎಂ ಸುಧಾಕರ್, ಸಮಗ್ರ ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಶಬಾನ. ಇನ್ನು ರೈತ ಬಾಂಧವರೇ, ಇಂದಿನ ಹವಾಮಾನ ವರದಿ ಹೀಗಿದೆ. ಶಿವಮೊಗ್ಗ ಭದ್ರಾವತಿಯಲ್ಲಿ ಕನಿಷ್ಠ 20°C ತಾಪಮಾನ ಇದ್ದು ಗರಿಷ್ಠ 27°C ತಾಪಮಾನ ದಾಖಲಾಗಿತ್ತು. ಮೋಡ ಕವಿದ ವಾತಾವರಣದ ಜೊತೆಗೆ ಬಿಸಿಲಿನ ವಾತಾವರಣ ಕೂಡ ಇತ್ತು. ಜೊತೆಗೆ ಆಗಾಗ ತುಂತುರು ಮಳೆ ಕೂಡ ಇತ್ತು. ಆಗಸ್ಟ್ 6ರಿಂದ ಮತ್ತೆ ಮಳೆ ಜೋರಾಗುವ ಸಂಭವ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇನ್ನು ಜಲಾಶಯಗಳಲ್ಲಿನ ಇಂದಿನ ನೀರಿನ ಮಟ್ಟದ ವರದಿ ಹೀಗಿದೆ. ರಾಜ್ಯದ ಮತ್ತು ಶಿವಮೊಗ್ಗ ಜಿಲ್ಲೆಯ ಎಲ್ಲ ಜಲಾಶಯಗಳು ಭರ್ತಿಯಾಗುವ ಹಂತದಲ್ಲಿವೆ ಎಂದು ತಿಳಿದು ಬಂದಿರುತ್ತದೆ. ಹವಾಮಾನ ವರದಿ ಮತ್ತು ಜಲಾಶಯಗಳ ಇಂದಿನ ನೀರಿನ ಮಟ್ಟದ ವರದಿ ಕೇಳಿದ್ರಿ. ಇನ್ನು ಪೇಟೆ ಧಾರಣೆ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿನ ಇಂದಿನ ಧಾರಣೆ ಹೀಗಿತ್ತು. ಅರಸೀಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸಿಪ್ಪೆಗೋಟು ಅಡಿಕೆ ಕನಿಷ್ಠ ಮತ್ತು ಗರಿಷ್ಠ 10,600 ರೂಪಾಯಿನಿಂದ ಪ್ರತಿ ಕ್ವಿಂಟಾಲ್ಗೆ ನಿಗದಿಯಾಗಿದ್ದರೆ, ಮಿಲ್ಲಿಂಗ್ ಕೊಬ್ಬರಿ 18,000 ರೂಪಾಯಿ ಕನಿಷ್ಠ ದರದಿಂದ ಗರಿಷ್ಠ 23,900 ರೂಪಾಯಿ ಪ್ರತಿ ಕ್ವಿಂಟಾಲ್ಗೆ ದಾಖಲಾಗಿತ್ತು. ಇನ್ನು ಚಿಕ್ಕಮಗಳೂರು ಹುರುಳಿಕಾಯಿ ಕನಿಷ್ಠ 3,604 ರೂಪಾಯಿನಿಂದ ಗರಿಷ್ಠ 3,804 ರೂಪಾಯಿನಂತೆ ಪ್ರತಿ ಕ್ವಿಂಟಾಲ್ಗೆ ದರ ನಿಗದಿಯಾಗಿತ್ತು. ಮತ್ತು ಟೊಮ್ಯಾಟೊ ಕನಿಷ್ಠ 2,661 ರೂಪಾಯಿನಿಂದ ಗರಿಷ್ಠ 2,861 ರೂಪಾಯಿ ಪ್ರತಿ ಕ್ವಿಂಟಾಲ್ಗೆ ಇದ್ರೆ, ತಿಪ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ದರ ಹೀಗಿದೆ. ಕೊಬ್ಬರಿ ಕನಿಷ್ಠ ಪ್ರತಿ ಕ್ವಿಂಟಾಲ್ಗೆ 25,000 ರೂಪಾಯಿ ಇದ್ರೆ, ಗರಿಷ್ಠ 27,500 ರೂಪಾಯಿ ದರ ನಿಗದಿಯಾಗಿತ್ತು. ಇನ್ನು ಶಿವಮೊಗ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆ ಹೀಗಿದೆ. ಬೆಟ್ಟೆ ಅಡಿಕೆ ಕನಿಷ್ಠ 54,569 ರೂಪಾಯಿನಿಂದ ಗರಿಷ್ಠ 61,099 ರೂಪಾಯಿ ಕ್ವಿಂಟಾಲ್ಗೆ ನಿಗದಿಯಾಗಿತ್ತು. ಇನ್ನು ರಾಶಿ ಅಡಿಕೆ 47,589 ರೂಪಾಯಿನಿಂದ 58,201 ರೂಪಾಯಿ ನಿಗದಿಯಾಗಿತ್ತು. ಗೊರಬಲು ಅಡಿಕೆ 17,000 ರೂಪಾಯಿ ಇದ್ರೆ, ಕನಿಷ್ಠ 17,000 ರೂಪಾಯಿ ಇದ್ರೆ ಗರಿಷ್ಠ 33,659 ರೂಪಾಯಿ ನಿಗದಿಯಾಗಿತ್ತು. ಇನ್ನು ರಾಶಿ ಅಡಿಕೆ 47,589 ರೂಪಾಯಿ ಕನಿಷ್ಠ ದರ ಇದ್ರೆ, 58,201 ರೂಪಾಯಿ ಗರಿಷ್ಠ ದರವಾಗಿತ್ತು. ಇನ್ನು ಸರಕು ಅಡಿಕೆ ಕನಿಷ್ಠ 62,289 ರೂಪಾಯಿ ಇದ್ರೆ, ಗರಿಷ್ಠ 78,369 ರೂಪಾಯಿ ದರ ನಿಗದಿಯಾಗಿತ್ತು. ಪೇಟೆ ಧಾರಣೆ ಕೇಳಿದ್ರಿ. ಇದೀಗ ಕುರಿ ಮತ್ತು ಮೇಕೆ ಸಾಕಾಣಿಕೆ ವಲಯದಲ್ಲಿ ಉದ್ಯಮಶೀಲತೆಯ ಅವಕಾಶಗಳ ಕುರಿತು ಶಿವಮೊಗ್ಗ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಉಮೇಶ್ ಬಿಯು ಅವರೊಂದಿಗೆ ಡಾಕ್ಟರ್ ಎಸ್ಎಂ ಸುಧಾಕರ್ ಅವರು ಈ ಹಿಂದೆ ನಡೆಸಿದ ಸಂದರ್ಶನದ ಮರುಪ್ರಸಾರ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುವರೆ, ಇವತ್ತು ನಮ್ಮ ಜೊತೆ ಡಾಕ್ಟರ್ ಉಮೇಶ್ ಬಿಯು ಸಹ ಪ್ರಾಧ್ಯಾಪಕರು, ಜಾನುವಾರು ಸಾಕಾಣಿಕಾ ಸಂಕೀರ್ಣ ವಿಭಾಗ, ಪಶು ವೈದ್ಯಕೀಯ ಮಹಾವಿದ್ಯಾಲಯ, ವಿನೋಬನಗರ, ಶಿವಮೊಗ್ಗ. ಇಲ್ಲಿನ ತಜ್ಞರು ನಮ್ಮ ಜೊತೆಗಿದ್ದಾರೆ. ಇವತ್ತು ನಮ್ಮ ಜೊತೆ ಏನಂತಂತಂದ್ರೆ, ಕುರಿ ಮತ್ತು ಮೇಕೆ ವಲಯದಲ್ಲಿ ಏನು ಉದ್ಯಮಶೀಲತೆಯ ಕುರಿತು ಯಾವೊಂದು ಅವಕಾಶಗಳು ಇದಾವೆ ಈ ಒಂದು ಕುರಿ ಮತ್ತು ಮೇಕೆ ಸಾಕಾಣಿಕೆ ವಲಯದಲ್ಲಿ ಅನ್ನೋದನ್ನ ನಮ್ಮ ಯುವಕರಿಗೆ, ಆಮೇಲೆ ಯಾರು ಇದರಲ್ಲಿ ಈ ಒಂದು ಕುರಿ ಸಾಕಾಣಿಕೆ ಮತ್ತು ಮೇಕೆ ಸಾಕಾಣಿಕೆಯನ್ನು ಉದ್ಯಮವಾಗಿ ತಗೊಳ್ಕೊಳ್ತಾರೆ ಅಂತವರಿಗೆ ಇವರು ಮಾಹಿತಿ ನೀಡೋದಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಎಫ್ ಎಂ ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ, ಈ ಒಂದು ಕುರಿ ಮತ್ತು ಮೇಕೆ ವಲಯದಲ್ಲಿ ಉದ್ಯಮಶೀಲತೆಯ ಒಂದು ಅವಕಾಶಗಳ ಕುರಿತು ಸಂಕ್ಷಿಪ್ತ ಒಂದು ಪರಿಚಯ ಸರ್ ಆರಂಭದಲ್ಲಿ. ಎಲ್ರಿಗೂ ನಮಸ್ಕಾರ. ಈಗೇನಾಗ್ತಿದೆ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಈ ಜಾನುವಾರು ಸಾಕಾಣಿಕೆ ಅಂದ್ರೆ ಲೈಫ್ ಸ್ಟಾಕ್ ಫಾರ್ಮಿಂಗ್ ಬಹಳಷ್ಟು ಮುನ್ನಡೆಗೆ ಬರ್ತಾ ಇದೆ. ಅದರಲ್ಲೂ ಈ ಸಣ್ಣ ಮೆಲುಕು ಹಾಕುವ ಪ್ರಾಣಿಗಳು ಅಂದ್ರೆ ಸ್ಮಾಲ್ ರುಮಿನೆಂಟ್ಸ್ ಅಂತ ಹೇಳಿ ಕರಿತೀವಿ ನಾವು, ಅದು ಕುರಿ ಮತ್ತು ಮೇಕೆ ಸಾಕಾಣಿಕೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸಣ್ಣ ಮತ್ತು ಈ ಭೂರಹಿತ ಅಥವಾ ಈ ಜಮೀನು ಇಲ್ದಿರುವಂತಹ ರೈತರು ಆರ್ಥಿಕತೆಯ ಬೆನ್ನೆಲುಬಾಗಿದ್ದು, ಇದು ಒಂದು ಬೆಳೆ ವೈಫಲ್ಯದ ವಿರುದ್ಧ ಒಂದು ವಿಮೆ ಆಗಿದೆ ಅಂತ ಹೇಳ್ಬೋದು ನಾವು. ತಮಗೆಲ್ಲ ಗೊತ್ತೇ ಇದೆ, ಇತ್ತೀಚಿನ ದಿನಗಳು ಏನಾಗ್ತದೆ ಅಂದ್ರೆ ಅತಿವೃಷ್ಟಿ, ಅನಾವೃಷ್ಟಿ ಮತ್ತು ಇಳುವರಿ ಬಂದ್ರೂ ಸಹ ಬಂದಂತ ಬೆಳೆಗಳಿಗೆ ಸರಿಯಾದ ರೀತಿಯಲ್ಲಿ ಬೆಲೆ ಸಿಗ್ತಾ ಇಲ್ಲ. ಅದರಿಂದ ಏನಾಗ್ತದೆ ಅಂದ್ರೆ ರೈತರಿಗೆ ತಾವು ಬೆಳೆದಂತ ಬೆಳೆಯಲ್ಲಿ ನಷ್ಟವನ್ನು ಅನುಭವಿಸುತ್ತಿದ್ದು, ಈ ಕುರಿ ಸಾಕಾಣಿಕೆ ಅಥವಾ ಮೇಕೆ ಸಾಕಾಣಿಕೆಯನ್ನು ತಾವು ಅವಲಂಬಿಸಿಕೊಂಡಿದ್ರೆ ಇದರಿಂದ ವರ್ಷ ಪೂರ್ತಿ ರೈತರಿಗೆ ಜೀವನೋಪಾಯದ ಪರ್ಯಾಯ ಮೂಲವನ್ನು ಒದಗಿಸುತ್ತೆ. ಆನಂತರ ಈ ಕುರಿ ಮತ್ತು ಮೇಕೆಗಳು ಆದಾಯ ಉತ್ಪಾದನೆ, ಬಂಡವಾಳ ಸಂಗ್ರಹಣೆ ಮತ್ತು ಉದ್ಯೋಗ ಸೃಷ್ಟಿಯನ್ನು ಸುಧಾರಿಸುವಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಇವು ಗಾತ್ರದಲ್ಲಿ ಸಣ್ಣದಾಗಿರೋದ್ರಿಂದ ಇವುಗಳನ್ನು ನಿರ್ವಹಿಸಲು ಬಹಳಷ್ಟು ಖರ್ಚು ಏನು ಬೇಕಾಗುವುದಿಲ್ಲ. ಕಡಿಮೆ ಸ್ಥಳಾವಕಾಶದಲ್ಲಿ ನಾವು ಅನೇಕ ಕುರಿ ಮತ್ತು ಮೇಕೆಗಳನ್ನು ಸಾಕಬಹುದಾಗಿದೆ. ಮತ್ತೊಂದು ಮುಖ್ಯವಾದ ಅಂಶ ಏನಂದ್ರೆ, ಇದನ್ನು ಮಹಿಳೆಯರು ಮತ್ತು ಮಕ್ಕಳು ಸುಲಭವಾಗಿ ನಿರ್ವಹಿಸಬಹುದು. ಇವು ಗ್ರಾಮೀಣ ಆರ್ಥಿಕತೆಯಲ್ಲಿ ಅಂದ್ರೆ ರೂರಲ್ ಎಕಾನಮಿ ಅಂತ ಹೇಳ್ತೀವಿ ನಾವು, ಅದರಲ್ಲಿ ಬಹಳಷ್ಟು ರೀತಿಯ ಪರಿಣಾಮವನ್ನು ಬೀರುತ್ತವೆ. ಈಗ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆಯ ಒಂದು ಅನುಕೂಲತೆಗಳಿಗೆ ಬಂದ್ರೆ ಏನ್ ಹೇಳ್ತೀರಾ ಸರ್? ಕುರಿ ಮತ್ತು ಮೇಕೆಯನ್ನು ಮುಖ್ಯವಾಗಿ ಮಾಂಸ, ಹಾಲು ಉತ್ಪಾದನೆ, ಚರ್ಮ, ಉಣ್ಣೆ ಹಾಗೂ ಗೊಬ್ಬರಕ್ಕೋಸ್ಕರ ಸಾಕುವಂತ ಒಂದು ಪ್ರಾಣಿಗಳಾಗಿದ್ದಾವೆ ಮೇಕೆ ಮತ್ತು ಕುರಿ. ಈ ಬರಗಾಲ ಇರಬಹುದು ಅಥವಾ ಪ್ರವಾಹದಂತಹ ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಇವು ಜೀವನಕ್ಕೆ ಜೀವನ ಬೆಂಬಲವನ್ನು ನೀಡುತ್ತವೆ. ಅನಂತರ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡಲಿಕ್ಕೆ ಜಾಸ್ತಿ ಬಂಡವಾಳ ಬೇಕಿಲ್ಲ, ಕಡಿಮೆ ಬಂಡವಾಳದಲ್ಲೇ ನಾವು ಈ ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನು ಕೈಗೊಳ್ಳಬಹುದಾಗಿದೆ. ಆನಂತರ ಕುರಿ ಮತ್ತು ಮೇಕೆಗಳಿಗೆ ಈ ರೋಗ ಪ್ರತಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಬೇರೆ ಹಸು ಅಥವಾ ಎಮ್ಮೆಗಳಿಗೆ ಹೋಲಿಸಿದಲ್ಲಿ. ಆನಂತರ ಇತ್ತೀಚಿನ ದಿವಸದಲ್ಲಿ ಏನಾಗ್ತದೆ ಅಂದ್ರೆ, ದೇಶದಲ್ಲಿ ಎಲ್ಲಾ ನಾಗರಿಕರು ತಮ್ಮ ಆರೋಗ್ಯ ಪ್ರಜ್ಞೆ ಬಗ್ಗೆ ತ್ವರಿತಗತಿಯಲ್ಲಿ ಒಂಥರ ಅವೇರ್ನೆಸ್ ಉಂಟಾಗ್ತಿದೆ. ಅದರಲ್ಲೂ ಈ ಕುರಿ ಮತ್ತು ಮೇಕೆ ಹಾಲಿನ ಹೆಚ್ಚುತ್ತಿರುವ ಬಳಕೆ ಗೊತ್ತಿದೆ ತಮಗೆ. ಈ ನಗರ ಪ್ರದೇಶಗಳಲ್ಲಿ ಈಗಾಗಲೇ ಮೇಕೆ ಹಾಲಿಗೆ ಸಾಕಷ್ಟು ಬೇಡಿಕೆ ಇದ್ದು ಅದರ ಬಳಕೆಗೂ ಸಹ ಇದು ಅವಕಾಶ ಮಾಡಿಕೊಟ್ಟಿದೆ. ಆನಂತರ ನಮ್ಮ ದೇಶದಲ್ಲಿ ಈ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಅಂತ ಹೇಳಿದೆ ನವದೆಹಲಿಯಲ್ಲಿ, ಇದು ಇದರ ಅಧೀನದಲ್ಲಿ ಬರುವಂತಹ ಈ ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ಸ್ ಅಂಡ್ ರಿಸೋರ್ಸ್ ಅಂತ ಹೇಳಿ ಹರಿಯಾಣದಲ್ಲಿ ಒಂದು ಸಂಸ್ಥೆ ಇದ್ದು, ಇದು ನಮ್ಮ ದೇಶದಲ್ಲಿ ಇಲ್ಲಿವರೆಗೂ ಸುಮಾರು 45 ಕುರಿ ತಳಿ ಮತ್ತು 39 ಆಡಿನ ತಳಿಗಳನ್ನು ಪ್ರಚಲಿತ ಮಾಡಿ ಗುರುತಿಸಿದೆ. ಮೇಕೆ ಹಾಲಿನ ಒಂದು ಮಹತ್ವಕ್ಕೆ ಬಂದ್ರೆ, ಈಗ ಹೇಳ್ತಾ ಇದ್ರಿ ತುಂಬಾನೇ ಒಂದು ಇದು ಔಷಧಿಯ ಗುಣ ಹೊಂದಿದೆ, ಆಮೇಲೆ ತುಂಬಾ ಇದು ಬೇಡಿಕೆಯಲ್ಲಿ ಇದೆ ಅಂತ ಹೇಳ್ತಾ ಇದ್ರಿ, ಇದರ ಒಂದು ಉತ್ಪಾದನೆ ಮತ್ತೆ ಇದರ ಒಂದು ಮಹತ್ವ ಸ್ವಲ್ಪ ಹೇಳ್ತೀರಾ ಸರ್? ಮೇಕೆ ಹಾಲು ಹಸುವಿನ ಹಾಲಿಗಿಂತ ಹೆಚ್ಚು ಕೊಬ್ಬು, ಪ್ರೋಟೀನು ಮತ್ತು ಕೊಬ್ಬಿನಾಮ್ಲಗಳನ್ನು ಹೊಂದಿರುತ್ತೆ. ಆಮೇಲೆ ಕಡಿಮೆ ಲ್ಯಾಕ್ಟೋಸ್ ಅಂದ್ರೆ ಶರ್ಕರ ಪಿಷ್ಟ ಅಂತ ಹೇಳ್ತಿಲ್ಲ, ಅದು ಕಡಿಮೆ ಇರುತ್ತೆ. ಮತ್ತೆ ಇದರಲ್ಲಿ ಜೀವಸತ್ವ ಎ, ಸುಣ್ಣ, ರಂಜಕ ಇವು ಸಹ ಯಥೇಚ್ಛವಾಗಿ ದೊರೆಯುತ್ತಿದ್ದು, ಇದು ರಕ್ತದ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಆನಂತರ ಈ ಮಕ್ಕಳಲ್ಲಿ ಈ ಮೆದುಳು ಮತ್ತು ನರಮಂಡಲದ ಬೆಳವಣಿಗೆಗೆ ಇದು ಸಹ ಕಾರಣವಾಗಿದ್ದು, ಏನಾಗ್ತಿದೆ ಅಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಈ ನಗರ ಪ್ರದೇಶಗಳಲ್ಲಿ ಮೇಕೆ ಹಾಲು ದೊರೀತಾ ಇದೆ, ಅದು ಪ್ಯಾಕೆಟ್ ಈ ನಂದಿನಿ ಅಥವಾ ಬೇರೆ ಎಮ್ಮೆ ಹಾಲು ದೊರೆಯುತ್ತೆ, ಅದೇ ರೀತಿ ಪ್ಯಾಕೆಟ್ ಅಲ್ಲಿ ದೊರೆಯುತ್ತಿದ್ದು, ಇದು ಸುಮಾರು ಒಂದು 1/2 ಕೆಜಿಗೆ 150 ರೂಪಾಯಿ ಇದೆ. ಈಗ ಬೆಂಗಳೂರು ಅಂತ ನಗರ ಪ್ರದೇಶಗಳಲ್ಲಿ ಈಗಾಗಲೇ ಈ ಪ್ಯಾಕೆಟ್ ಮೇಕೆ ಹಾಲು ಸಿಗ್ತಾ ಇದೆ. ಇನ್ನು ಮುಂದೆ ಈ ಉದ್ಯಮ ಅಭಿವೃದ್ಧಿ ಹೊಂದಿದಂಗೆ ಮೇಕೆ ಹಾಲಿನ ಉತ್ಪಾದನೆಯು ಸಹ ಜಾಸ್ತಿ ಆಗುವ ನಿರೀಕ್ಷೆ ಇದೆ. ಈಗ ಇದನ್ನೇ ಹೇಳಿದ್ರಿ ನೀವೀಗ ಕುರಿ ಮತ್ತು ಮೇಕೆ ಸಾಕಾಣಿಕೆ ವಲಯದಲ್ಲಿ ಉದ್ಯಮಶೀಲತೆ ಅವಕಾಶಗಳ ಬಗ್ಗೆ ಹೇಳಿದ್ರಿ. ಹಣಕಾಸಿನ ಒಂದು ವ್ಯವಸ್ಥೆಗೆ ಬಂದ್ರೆ, ಹಣಕಾಸಿನ ಒಂದು ನಿರ್ವಹಣೆಗೆ ಬಂದ್ರೆ ಇದು ಯಾವ ರೀತಿ ಅಂತ ಸ್ವಲ್ಪ ಹೇಳಿ ಸರ್. ಈಗ ಸಣ್ಣ ಪ್ರಮಾಣದಲ್ಲಿ ಮಾಡುವಂತ ರೈತರಿಗೆ ಈಗಾಗಲೇ ಪಶುಪಾಲನೆ ಇಲಾಖೆಯಿಂದ ಸಾಕಷ್ಟು ಸೌಲಭ್ಯಗಳು ದೊರಕುತ್ತವೆ. ಅದಾದ ನಂತರ ನಮ್ಮ ರಾಜ್ಯದಲ್ಲಿ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ಮಂಡಳಿ ಇದ್ದು, ಇದು ಸಹ ಅಲ್ಲಿ ನೋಂದಾಯಿಸಿರುವಂತಹ ಈ ಕುರಿ ಸಾಕಾಣಿಕೆದಾರರಿಗೆ ಅನೇಕ ಸೌಲಭ್ಯ ಮತ್ತು ಸವಲತ್ತುಗಳನ್ನು ನೀಡುತ್ತಿದೆ. ಉದಾಹರಣೆಗೆ ಕುರಿ ಸಾಕಾಣಿಕೆಯಲ್ಲಿ ನೋಂದಣಿ ಮಾಡಿರುವಂತಹ ಕುರಿ ಸಾಕಾಣಿಕೆದಾರರಿಗೆ ಜಂತು ಔಷಧಿ ನೀಡೋದಾಗಿರ್ಬೋದು ಅಥವಾ ಲಸಿಕೆ ನೀಡೋದು, ಆನಂತರ ಅವರಿಗೆ ಕುರಿಗಾಯಿಗಳಿಗೆ ಜೀವ ವಿಮೆ, ಆನಂತರ ಕುರಿ ಸತ್ತರೆ ಅದರ ಮರಣೋತ್ತರ ಪರೀಕ್ಷೆ ಆದ ನಂತರ ಅದಕ್ಕೆ ನಿರ್ದಿಷ್ಟವಾದ ಒಂದು ವಿಮೆಯನ್ನು, ವಿಮೆಯ ಸೌಲಭ್ಯವನ್ನು ಸಹ ಒದಗಿಸಿದ್ದಾರೆ. ಆನಂತರ ಈ ದೊಡ್ಡ ಪ್ರಮಾಣದಲ್ಲಿ ಈ ಲಾರ್ಜ್ ಸ್ಕೇಲ್ ಶೀಪ್ ಅಥವಾ ಈ ಗೋಟ್ ಫಾರ್ಮಿಂಗ್ ಮಾಡೋದಾದ್ರೆ, ಈಗ ರಾಷ್ಟ್ರೀಯ ಕೃಷಿ ವಿಕಾಸ ಜಾನುವಾರು ಮಿಷನ್ ಅಂತೇಳಿ, ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತೇಳಿ ಒಂದು ಭಾರತ ಸರ್ಕಾರ 2014-15 ಅನುಷ್ಠಾನಗೊಳಿಸುತ್ತಿದ್ದು, ಈ ಯೋಜನೆ ಅಡಿಯಲ್ಲಿ ಮಾಂಸ, ಮೇಕೆ ಹಾಲು, ಮೊಟ್ಟೆ ಹಾಗೂ ಈ ಮೇವಿನ ಬಳಕೆಗಾಗಿ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದು, ಈ ಕುರಿ ಸಾಕಾಣಿಕೆಯಲ್ಲಿ ತೊಡಗುವಂತಹ ರೈತರಿಗೆ ಸುಮಾರು 100 ಹೆಣ್ಣು ಕುರಿ ಮತ್ತು 5 ಗಂಡು ಕುರಿ ಸಾಕೋದಕ್ಕೆ 100+5 ಅಂತ ಹೇಳ್ತೀವಿ. ಈ ಸ್ಕೀಮ್ ಅಲ್ಲಿ ಈ ರಾಷ್ಟ್ರೀಕೃತ ಬ್ಯಾಂಕ್ನಿಂದ 10 ಲಕ್ಷ ಸಾಲ ಮತ್ತೆ 10 ಲಕ್ಷ ಸಬ್ಸಿಡಿ, ಇದು 100 ಕುರಿಗಾದರೆ. ಅದೇ ರೀತಿ ಈ 200 ಕುರಿ ಮತ್ತೆ 10 ಟಗರು, ಈ ಯೋಜನೆ ವೆಚ್ಚ 40 ಲಕ್ಷ ಇದ್ದು ಇದಕ್ಕೆ 20 ಲಕ್ಷ ಸಾಲ ಮತ್ತು 20 ಲಕ್ಷ ಸಬ್ಸಿಡಿ ಇದೆ. ಅದೇ ರೀತಿ 500 ಕುರಿ ಸಾಕೋದಾದ್ರೆ ಅದರಲ್ಲಿ 50 ಲಕ್ಷ ಸಾಲ ಮತ್ತೆ 50 ಲಕ್ಷ ಸಬ್ಸಿಡಿ ಇದೆ. ಈ ರೀತಿ ಸಾಕಷ್ಟು ಯೋಜನೆಗಳು ಈಗಾಗಲೇ ಕೇಂದ್ರ ಸರ್ಕಾರದ ಪ್ರಾಧಿಕಾರದಲ್ಲಿ ಅನುಷ್ಠಾನಕ್ಕೆ ಬಂದಿದ್ದು, ಈ ಯೋಜನೆ ಅಡಿಯಲ್ಲಿ ರೈತರು ಈ ಎಲ್ಲ ಈಗೇನಿದೆ ಅಂದ್ರೆ ಆನ್ಲೈನ್ ಅಪ್ಲೈ ಮಾಡಬೇಕಾಗುತ್ತೆ. ಈ ರೀತಿಯ ಯೋಜನೆಗಳಿಗೆ ರೈತರು ತಮ್ಮ ಪಶುಪಾಲನಾ ಇಲಾಖೆಯ ಪಶು ವೈದ್ಯಾಧಿಕಾರಿಗಳನ್ನು ಭೇಟಿಯಾಗಿ ಈ ಎಲ್ಲಾ ಮಾಹಿತಿಗಳನ್ನು ತಿಳ್ಕೊಂಡು ಬ್ಯಾಂಕಿನ ಅನುಮತಿ ಪಡೆದು ಈ ಸಾಲ ಸೌಲಭ್ಯಕ್ಕೆ ತಾವುಗಳು ಅಪ್ಲೈ ಮಾಡಬಹುದಾಗಿದೆ. ಆನಂತರ ಈಗ ನಮ್ಮ ದೇಶದಲ್ಲಿ ಕುರಿ ಮತ್ತು ಮೇಕೆ ಸಂಶೋಧನೆ, ಉದ್ಯಮಶೀಲತೆ ವಿಸ್ತರಣೆ, ಈ ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಅಲ್ಲಿ ಕೆಲವೊಂದು ಸಂಸ್ಥೆಗಳು ತೊಡಗಿದ್ದಿರಲು ಮುಖ್ಯವಾದ ಅಂದ್ರೆ ಭಾರತೀಯ ಅನುಸಂಧಾನ ಪರಿಷತ್ ಅಡಿಯಲ್ಲಿ ಬರುವಂತಹ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ ಆನ್ ಗೋಟ್, ಇದು CRIG ಅಂತ ಹೇಳ್ತೀವಿ, ಇದು ಮಖದೂಮ್ ರಾಜಸ್ಥಾನದಲ್ಲಿದೆ. ಅದೇ ರೀತಿ ಸೆಂಟ್ರಲ್ ಶೀಪ್ ರಿಸರ್ಚ್ ವೂಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಅದು ಅವಿಕನ ರಾಜಸ್ಥಾನದಲ್ಲಿದೆ. ಅದೇ ರೀತಿ ಹೈದರಾಬಾದ್ ಅಲ್ಲಿ ನ್ಯಾಷನಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆನ್ NRC ಆನ್ ಮೀಟ್ ಅಂತ ಹೇಳ್ತೀವಿ ನಾವು, ನ್ಯಾಷನಲ್ ರಿಸರ್ಚ್ ಸೆಂಟರ್ ಆನ್ ಮೀಟ್. ಅನಂತರ ಎಲ್ಲಾ ಈ ಪಶುವೈದ್ಯಕೀಯ ಮಹಾವಿದ್ಯಾಲಯ ಇರಬಹುದು, ಪ್ರಾಣಿ ವಿಜ್ಞಾನ ವಿಶ್ವವಿದ್ಯಾಲಯಗಳು, ಕೃಷಿ ವಿಜ್ಞಾನ ಕೇಂದ್ರಗಳು, ಈ ಪಶುಪಾಲನಾ ಸಂಸ್ಥೆಗಳಲ್ಲಿ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ನಿರಂತರವಾಗಿ ಈ ತರಬೇತಿಗಳು ಮತ್ತೆ ಇಲಾಖೆಯಿಂದ ದೊರೆಯುವಂತಹ ಸಾಲ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ರೈತರು ಪಡ್ಕೊಳ್ಬಹುದಾಗಿದೆ. ಈಗ ನೀವು ಹೇಳಿದ್ರಿ ಇದು ಸರ್ಕಾರಿ ಸಂಸ್ಥೆಗಳ ಒಂದು ಯಾವ ರೀತಿಯ ನೆರವು ಕೊಡ್ತಾ ಇದೆ ಈ ಒಂದು ಕುರಿ ಮತ್ತು ಮೇಕೆ ವಲಯದಲ್ಲಿ ಉದ್ಯಮಶೀಲತೆಗೆ ಅಂತ ಸರ್ಕಾರಿ ಸಂಸ್ಥೆ ಹೇಳಿದ್ರಿ. ಖಾಸಗಿಯಾಗಿ ಕೂಡ ಕೆಲವೊಂದು ಸಂಸ್ಥೆಗಳು ಬರ್ತಾ ಇದಾವೆ ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈಗಾಗಲೇ ಇಲ್ಲಿವರೆಗೂ ಈ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ಸೌಲಭ್ಯಗಳ ಬಗ್ಗೆ ತಮಗೆ ತಿಳಿಸಿದೆ. ಅದೇ ರೀತಿ ಈ ಕೆಲವೊಂದು ಖಾಸಗಿ ಕಂಪನಿಗಳು ಸಹ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಕೈಗೊಳ್ಳಲಿಕ್ಕೆ ಸಹಾಯ ಮಾಡುತ್ತಿದೆ. ಅದರಲ್ಲಿ ಮುಖ್ಯವಾಗಿ ಹೈದರಾಬಾದ್ನ ವಸುಧಾ ಸೈಲೇಜ್ ಸಂಸ್ಥೆ ಇದೆ. ಇದು ಸೈಲೇಜ್ ಅನ್ನು ಮಾಡಿ ಅಂದ್ರೆ ರಸಮೇವನ್ನು ಮಾಡಿ ರೈತರಿಗೆ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡುವಂತ ರೈತರಿಗೆ ಒಂಥರ ಸಬ್ಸಿಡಿ ದರದಲ್ಲಿ ಸಪ್ಲೈ ಮಾಡ್ತಾ ಇದೆ. ಅದೇ ರೀತಿ ಈ ಕೆಲವೊಂದು NGOs ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಗಳು ಇದರಲ್ಲೂ ಸಹ ಇವು ಸಹ ರೈತರನ್ನ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಕೈಗೊಳ್ಳಲಿಕ್ಕೆ ಬಹಳಷ್ಟು ಉತ್ತೇಜನ ನೀಡ್ತಾ ಇದ್ದಾವೆ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ ಅಂದ್ರೆ ಈ ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಮಣ್ಣಿನ ಈ ಫಲವತ್ತತೆ ಕಡಿಮೆ ಆಗ್ತಿದ್ದು ಎಲ್ಲ ಈ ವಾಣಿಜ್ಯ ಬೆಳೆಗಳಿರ್ಬೋದು ಅಥವಾ ನಮ್ಮ ಆಹಾರ ಬೆಳೆಗಳು ಅಂದ್ರೆ ಭತ್ತ ಅಥವಾ ಕಬ್ಬು, ಜೋಳ, ಅದೇ ರೀತಿ ವಾಣಿಜ್ಯ ಬೆಳೆಗಳಾದ ಅಡಿಕೆ, ತೆಂಗು, ಇವುಗಳೆಲ್ಲ ಬೆಳೆಗಳಿಗೆ ಈ ಸಾವಯವ ಗೊಬ್ಬರದ ಹತ್ರ ಬಹಳಷ್ಟು ಜನ ರೈತರು ಮೊರೆ ಹೋಗ್ತಾರೆ. ಈ ನಿಟ್ಟಿನಲ್ಲಿ ಈ ಕುರಿ ಮತ್ತು ಮೇಕೆ ಗೊಬ್ಬರ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಯಾಕೆಂದ್ರೆ ಕುರಿ ಮತ್ತು ಈ ಮೇಕೆ ಗೊಬ್ಬರ ಇತರೆ ಈ ಜಾನುವಾರುಗಳ ಗೊಬ್ಬರಕ್ಕಿಂತ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ರಂಜಕ ಮತ್ತೆ ಪೊಟ್ಯಾಶ್ ಮತ್ತೆ ಈ ಸಾರಜನಕವನ್ನು ಹೊಂದಿದ್ದು ಇದು ಬೆಳೆಗಳ ಇಳುವರಿಯನ್ನು ಹೆಚ್ಚಿಗೆ ಮಾಡೋದ್ರಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸಾರಾಂಶ ರೂಪದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್, ನಮ್ಮ ಯುವಕರಿಗೆ ರೈತ ಬಾಂಧವರಿಗೆ, ಯುವತಿಯರಿಗೆ, ಮತ್ತೆ ಈ ಒಂದು ಕುರಿ ಮತ್ತು ಮೇಕೆ ವಲಯದಲ್ಲಿ ಏನು ಉದ್ಯಮ ಸ್ಥಾಪನೆ ಮಾಡಬೇಕಂತ ಇದ್ದಾರೆ, ತಮ್ಮ ಒಂದು ಜೀವನಕ್ಕೋಸ್ಕರ ಆಯ್ತು, ಜೊತೆಗೆ ಬೇರೆಯವರಿಗೂ ಕೂಡ ಉದ್ಯೋಗ ಕೊಟ್ಟು ಒಂದು ನೆಮ್ಮದಿಯ ಜೀವನ, ಉತ್ತಮ ಜೀವನ ಸಾಗಿಸುವುದಕ್ಕೆ. ಈಗಾಗಲೇ ತಿಳಿಸಿದಂತ ಕುರಿ ಮತ್ತು ಮೇಕೆ ಸಾಕಲಿಕ್ಕೆ ಬಹಳಷ್ಟು ಕಡಿಮೆ ಸ್ಥಳಾವಕಾಶ ಬೇಕಾಗುತ್ತೆ. ಅನಂತರ ಇದನ್ನ ನೋಡ್ಕೊಳ್ಳಿಕ್ಕೆ ಈ ಮನೆಯಲ್ಲಿರುವಂತಹ ಮಹಿಳೆಯರು ಮಕ್ಕಳಿಂದಲೂ ನಿರ್ವಹಣೆ ಬಹಳ ಸುಲಭವಾಗಿ ಮಾಡಬಹುದಾಗಿದೆ. ಅನಂತರ ಈ ಕೋವಿಡ್ ನಂತರ ಸಂದರ್ಭದಲ್ಲಿ ಬಹಳಷ್ಟು ಜನ ಈ ಸಾಫ್ಟ್ವೇರ್ ಇರಬಹುದು ಅಥವಾ ಬೇರೆ ಯಾವುದೇ ಉದ್ಯಮದಲ್ಲಿರುವಂತಹ ಯುವಕರು, ಈ ನಿರುದ್ಯೋಗಿ ಯುವಕರು ಎಲ್ಲ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಅನುಸರಿಸಿಕೊಂಡು ಬಹಳಷ್ಟು ಲಾಭ ಗಳಿಸಿದ ನಿದರ್ಶನಗಳಿದ್ದಾವೆ. ಅನಂತರ ಈ ಕುರಿ ಸಾಕಾಣಿಕೆಯಲ್ಲಿ ಮುಖ್ಯವಾಗಿ ನಾವು ಅಲೆಮಾರಿ ಪದ್ಧತಿ ಮತ್ತೆ ಈ ಕೂಡು ಪದ್ಧತಿ ಅಂತ ಹೇಳ್ತೀವಿ, ಕೊಟ್ಟಿಗೆ ಪದ್ಧತಿಯಲ್ಲಿ ನಾವು ಕುರಿ ಸಾಕಾಣಿಕೆ ಮಾಡೋದ್ರಿಂದ ಬಹಳಷ್ಟು ಲಾಭ ಮಾಡಬಹುದು. ಅಂದ್ರೆ ಅದು ಇಂಟೆನ್ಸಿವ್ ಫೀಡಿಂಗ್ ಅಥವಾ ಈ ಸ್ಟಾಲ್ ಫೀಡಿಂಗ್ ಅಂತ ಹೇಳ್ತೀವಿ. ಈ ವಿಧಾನವನ್ನು ಅನುಸರಿಸಿಕೊಂಡ್ರೆ ರೈತರು, ಅದರಲ್ಲೂ ಮುಖ್ಯವಾಗಿ ಯುವಕರು ಮುಂದೆ ಬಂದು ಈ ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನು ಕೈಗೊಂಡ್ರೆ ಬಹಳಷ್ಟು ಲಾಭವನ್ನು ಪಡಿಬಹುದಾಗಿದೆ. ನಾವು ಈ ಜಾನುವಾರು ಸಾಕಾಣಿಕೆಯಲ್ಲಿ ನೋಡಿದಾಗ ಈ ಕುರಿ ಸಾಕಾಣಿಕೆ ಹೆಚ್ಚಿಗೆ ಲಾಭ ತರು ಕೊಡುವಂತಹ ಒಂದು ಉದ್ಯಮ ಇದೆ. ಅದ ನಂತರ ಕೋಳಿ ಸಾಕಾಣಿಕೆ ಇದೆ, ಹಂದಿ ಸಾಕಾಣಿಕೆ ಇದೆ, ಅದಾದ ನಂತರ ಕೊನೆಯಲ್ಲಿ ಹೈನುಗಾರಿಕೆ ಉದ್ಯಮ ಅಥವಾ ಡೈರಿ ಫಾರ್ಮಿಂಗ್ ಬರುತ್ತೆ. ಅದರಿಂದ ನಾನು ಏನ್ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ, ಯುವಕರಿಗೆ ಮತ್ತೆ ಈ ನಿರುದ್ಯೋಗಿ ಯುವಕರಿಗೆ ಮುಖ್ಯವಾಗಿ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನು ಕೈಗೊಂಡ್ರೆ ತಾವು ಹೆಚ್ಚಿಗೆ ಲಾಭವನ್ನು ಪಡಿಬಹುದು, ಮತ್ತೆ ಇತರೆ ಈ ಕೃಷಿ ಜೊತೆಗೆ ಇದನ್ನು ಸಹ ಒಂದು ಸಬ್ಸಿಡಿ ಆಕ್ಯುಪೇಷನ್ ಆಗಿ ಮಾಡಿಕೊಂಡು ಹೆಚ್ಚಿನ ಲಾಭವನ್ನು ಪಡಿಬಹುದಾಗಿದೆ. ಮತ್ತೆ ಈಗ ನಿಮ್ಮನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯುವುದಾದರೆ, ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ